ಕಾಫಿಯನ್ನ ಬೆಳೆಯುವುದರಿಂದ, ಇದು ವಾಣಿಜ್ಯ ಬೆಳೆಯಾಗಿರೋದ್ರಿಂದ ಹೆಚ್ಚು ಹೆಚ್ಚಾಗಿ ನಾವು ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಹೆಚ್ಚು ಅಸಿಡ್ ಫಾರ್ಮಿಂಗ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿ ಹುಳಿ ಆಗತಕ್ಕಂತ ಸಂಭವ ಹೆಚ್ಚಾಗಿರುತ್ತೆ. ಅದೇ ರೀತಿ ಈ ಒಂದು ಪ್ರದೇಶದಲ್ಲಿ ಐರನ್, ಅಲ್ಯೂಮಿನಿಯಂ ಹಾಗೂ ಮ್ಯಾಂಗನೀಸ್ ನಂತ ಅಯಾನ್ಸ್ಗಳೇನಿರ್ತವೆ ಇವು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಸಹ ಈ ಹುಳಿ ಆಗ್ತಕ್ಕಂತ ಮಣ್ಣು ಆಗತ್ತೆ. ಇದರ ಜೊತೆಗೆ ಈ ಮಣ್ಣುಗಳಲ್ಲಿ ಸಾಮಾನ್ಯವಾಗಿ ಸಾವಯವ ಪ್ರಮಾಣ ಜಾಸ್ತಿ ಇರುತ್ತೆ. ಸಾವಯವ ಪ್ರಮಾಣ ಜಾಸ್ತಿ ಇರೋದ್ರಿಂದ ಡಿಕಾಂಪೋಸಿಷನ್ ಸಹ ಆಗ್ತಾ ಇರತ್ತೆ. ಡಿಕಾಂಪೋಸಿಷನ್ ಆಗ್ತಾ ಇರುವಾಗ ಈ ಹ್ಯೂಮಿಕ್ ಆಸಿಡ್ ಅಂತ ಹೇಳ್ತೀವಲ್ಲ, ಈ ತರದಂತ ಅಸಿಡ್, ವೀಕ್ ಅಸಿಡ್ಸ್ ಎಲ್ಲ ಫಾರ್ಮ್ ಆಗತ್ತೆ. ಈ ಡಿಕಾಂಪೋಸ್ ಆಗೋ ಟೈಮ್ ಅಲ್ಲಿ ಸಹ ಈ ಆಮ್ಲೀತಿಯ ಸಹ ರಿಲೀಸ್ ಆಗತ್ತೆ. ಕೊನೆಯದಾಗಿ ಏನಂತ ಹೇಳ್ಬೋದ್ರೆ ಪೇರೆಂಟ್ ಮಟೀರಿಯಲ್ ಸಹ ಇದಕ್ಕೆ ತುಂಬಾ ಕಾರಣವಾಗತ್ತೆ. ಈ ಪ್ರದೇಶದಲ್ಲಿ ಇರತಕ್ಕಂತ ಪೇರೆಂಟ್ ಮಟೀರಿಯಲ್ ಏನೈತೆ, ತಾಯಿ ಶಿಲೆ ಅಂತ ಹೇಳ್ತೀವಿ. ಅಂದ್ರೆ ಮಣ್ಣು ಯಾವ ಒಂದು ಪದಾರ್ಥದಿಂದ ಉಂಟಾಗಿರುತ್ತೆ, ಯಸ್ ಸರ್, ಅದನ್ನ ನಾವು ಪೇರೆಂಟ್ ಮೆಟೀರಿಯಲ್ ಅಂತ ಕರಿತೀವಿ. ಪೇರೆಂಟ್ ಮೆಟೀರಿಯಲ್ ಪದಾರ್ಥ, ಯಸ್, ಪಿತೃ ಪದಾರ್ಥ. ಪಿತೃ ಪದಾರ್ಥದಿಂದ ರಿಲೀಸ್ ಆಗ್ತಕ್ಕಂತ ಎಲ್ಲ ಅಯಾನ್ಸ್ಗಳು ಇರ್ತವೆ, ಇವು ಎಲ್ಲ ಆಮ್ಲೀಯವನ್ನು ಉಂಟು ಮಾಡ್ತಕ್ಕಂತ ಎಲ್ಲ ಗುಣಗಳು ಹೊಂದಿರುವುದರಿಂದ ಈ ಮಣ್ಣು ಹುಳಿಯಾಗಿರುತ್ತೆ. ಅಂದ್ರೆ ಈಗ ಈ ಆಮ್ಲೀಯತೆಯನ್ನ ಉಂಟು ಮಾಡುವಂತ ಗೊಬ್ಬರಗಳು ಅಂತ ಹೇಳಿರಿ, ಆ ಗೊಬ್ಬರಗಳು ಯಾವ್ಯಾವು? ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ಯೂರಿಯಾ ಇರ್ಬೋದು, ಡಿ ಎ ಪಿ ಇರ್ಬೋದು, ಎಂ ಒ ಪಿ ಇರ್ಬೋದು, ಅಮೋನಿಯಂ ಕ್ಲೋರೈಡು, ಈ ತರದ ಎಲ್ಲ ಹೆಚ್ಚು ಹೆಚ್ಚಾಗಿ ಏನಾದರೂ ಕಂಟಿನ್ಯೂಸ್ ಆಗಿ ಬಳಸ್ತಾ ಹೋದ್ರೆ ಈ ಹುಳಿಯ ಪ್ರಮಾಣ ಮಣ್ಣಿನಲ್ಲಿ ಆಮ್ಲೀಯ ಪ್ರಮಾಣ ಉಂಟಾಗತ್ತೆ. ಇದರಿಂದ ಕಾಫಿಯಲ್ಲಿ ಇದರ ಬೆಳೆಗಳ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ. ಆದ ಕಾರಣ ಆದಷ್ಟು ಈ ಕಾಫಿ ಮಣ್ಣನ್ನು ಆಮ್ಲೀತಿಯನ್ನು ನಿರ್ವಹಣೆ ಮಾಡೋದು ಅತಿ ಮುಖ್ಯವಾಗಿದೆ ಸರ್. ಅಂದ್ರೆ ತಟಸ್ಥ ರಸಸಾರ ಇರಬೇಕು, ತಟಸ್ಥ ರಸಸಾರ ಇರಬೇಕು. ಆಮ್ಲೀಯತೆ ಅಂದ್ರೆ ರಸಸಾರ ಕಡಿಮೆ ಆಗುತ್ತೆ. ಸರ್, ಹೌದು, ಅದು ಮುಖ್ಯವಾಗಿ ಇಲ್ಲಿ ಹೆಚ್ಚು ಮಳೆ ಬೀಳೋದು ಒಂದು ಕಾರಣ ಅಂತೀರಿ. ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವುದರಿಂದ ಪ್ರತ್ಯಾಮ್ಲಗಳೆಲ್ಲ ಬಸ್ತು ಹೋಗ್ಬಿಡ್ತವೆ, ಬಸ್ತು ಹೋಗ್ಬಿಡ್ತವೆ, ಬಸ್ತು ಹೋಗೋದ್ರಿಂದ ಈ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ಕಾಣಬಹುದು, ಕಾಫಿ ಬೆಳೆಯುವಂತ ಪ್ರದೇಶದಲ್ಲೂ ಕೂಡ ಕಾಣಬಹುದು ಅಂತ ಹೇಳ್ತೀರಿ. ಇನ್ನ ಈ ಮಣ್ಣಿನ ಆಮ್ಲೀಯತೆಯನ್ನ ನಿರ್ಧಾರ ಮಾಡೋದು ಹೇಗೆ, ಇದನ್ನ ಹೇಗೆ ಅಳಿಬಹುದು ಅಂತೀರಿ ಸರ್? ಸಾಮಾನ್ಯವಾಗಿ ಹೇಳುವುದಾದ್ರೆ ಮಣ್ಣಿನ ಆಮ್ಲೀತಿಯನ್ನ ಅಥವಾ ಮಣ್ಣಿನ ಪಿಎಚ್ ಅನ್ನ ಪಿಎಚ್ ಮೀಟರ್ ಆಧಾರದ ಮೇಲೆ ಅಳಿತೀವಿ. ಇದರದ್ದು ವ್ಯಾಪ್ತಿ ಏನಿರುತ್ತೆ ಅಂದ್ರೆ, ಇದರ ಸ್ಕೇಲ್ ಅಂತ ಏನ್ ಹೇಳ್ತೀವಿ, 0 to 14 ಸ್ಕೇಲ್ ಅಂತ ಹೇಳ್ತೀವಿ. 0 to 14 ಇದು 6.5 ಕ್ಕಿಂತಲೂ ಕಡಿಮೆ ಇದ್ರೆ ಅದು ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 7.5 to 14 ವರೆಗೆ ಇತ್ತಂದ್ರೆ ಅದು ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. 6.5 to 7.5 ಇದು ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಈ ಒಂದು ಈ ಸಹಾಯದಿಂದ ಪಿ ಎಚ್ ಮೀಟರ್ ಸಹಾಯದಿಂದ ಈ ಮಣ್ಣಿನ ಪಿ ಎಚ್ ಆಧಾರದ ಮೇಲೆ ಅಂದ್ರೆ ಪಿ ಎಚ್ ಅಂತಂದ್ರೆ ಇದರ ಆಮ್ಲೀಯತೆಯನ್ನು ಈ ತಟಸ್ಥ ಆಮ್ಲೀಯ ಮತ್ತು ಕ್ಷಾರ ಮಣ್ಣಾಗಿ ವಿಂಗಡನೆ ಮಾಡ್ತೀವಿ. ಅಂದ್ರೆ 6.5 to 7.5 ಪಿ ಎಚ್ ಇದ್ರೆ ಆ ಮಣ್ಣು ಬೆಳೆ ಬೆಳೆಯೋದಕ್ಕೆ ಒಳ್ಳೇದು ಅಂತ ಒಳ್ಳೇದು ಅಂತ ಹೇಳ್ತೀವಿ ಸರ್. ಬಟ್ ಇದು ಸಾಮಾನ್ಯವಾಗಿ ನಮ್ಮ ಕಾಫಿ ಬೆಳೆಗೆ ತರುವುದಾದ್ರೆ ಕಾಫಿ ಒಂದು ಅಸಿಡ್ ಲವಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ. ಆಮ್ಲೀಯತೆಯನ್ನು ಅದು ಪ್ರೀತಿಸುವ ಒಂದು ಬಯಸುವ ಒಂದು ಬೆಳೆಯಾಗಿದೆ. ಈ ಬೆಳೆ ಸಾಮಾನ್ಯವಾಗಿ 6.1 ಹೆಚ್ಚಿರಬೇಕು, ಅಂದ್ರೆ ಜಾಸ್ತಿ ಆಗಬಾರ್ದು. 6.1 to 6.5 ಇದರ ರಸಸಾರ ಇರಬೇಕು. ಇದರಲ್ಲಿ ಈ ಒಂದು ಮಣ್ಣಿನಲ್ಲಿ ತುಂಬಾ ಉತ್ಪಾದನೆಯನ್ನು ನಾವು ಪಡ್ಕೊಳ್ಬಹುದು ಸರ್. ವಿವಿಧ ಕಾರಣಗಳಿಂದ ಈ ಕೊಡಗು ಜಿಲ್ಲೆಯ ಮಣ್ಣಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆ ಉಂಟಾಗುತ್ತೆ ಅಂತ ತಾವು ಹೇಳಿದ್ರಿ. ಈ ಆಮ್ಲೀಯತೆ ಅಥವಾ ಅಸಿಡಿಟಿ ಸಮಸ್ಯೆ ಇದೆಯಲ್ಲ, ಇದರಿಂದ ಆಗುವಂತ ದುಷ್ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ ಸರ್? ಸಾಮಾನ್ಯವಾಗಿ ನಾವು ನೋಡೋದಾದ್ರೆ, ಮೊದಲು ಹುಳಿ ಆಗ್ತಕ್ಕಂಥ ಮಣ್ಣಾಗಿದ್ರೆ ಇಲ್ಲಿ ಸಿಗತಕ್ಕಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಹೇಳ್ತೀವಿ, ಅವಶ್ಯಕವಾಗಿ ಬೇಕಾಗಿರ್ತಕ್ಕ ಪೋಷಕಾಂಶಗಳ ಪ್ರಮಾಣ, ದೊರಕುವ ಪ್ರಮಾಣ ಗಿಡಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದು ಏನಾಗ್ತಾ ಇದೆ ಅಂದ್ರೆ, ನಾವು ಹಾಕಿರ್ತಕ್ಕಂಥ ಗೊಬ್ಬರದ್ದು ಎಫಿಸಿಯನ್ಸಿ ಸಾಮರ್ಥ್ಯ ಅದರ ದಕ್ಷತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. 100 kg ಏನಾದರೂ ಯೂರಿಯಾ ಹಾಕಿದರೆ ಅದರಲ್ಲಿ ಆಲ್ಮೋಸ್ಟ್ ಮಣ್ಣು ಹುಳಿಯಾಗಿದ್ರೆ ಅದರದ್ದು ದಕ್ಷತೆ ಅಂದರೆ ಅದರ ಎಫಿಸಿಯನ್ಸಿ ತುಂಬ ಕಡಿಮೆ ಆಗತ್ತೆ. ಮೂರನೇದ ಏನಾಗತ್ತೆ ಅಂದರೆ, ಅಲ್ಯೂಮಿನಿಯಂ, ಐರನ್ ಮತ್ತು ಈ ಮ್ಯಾಂಗನೀಸ್ನಂಥ ಒಂದು ಖನಿಜಾಂಶಗಳು ಏನಿರ್ತವೆ, ಇದರದ್ದು ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಷ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟಲ್ದೇ ಇಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ, ಎಸ್ಪೆಷಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗತ್ತೆ. ಗಣನೀಯವಾಗಿ ಕಡಿಮೆ ಆಗಿ ಈ ಫಂಗಸ್ ಅಂದರೆ ಶಿಲೀಂಧ್ರಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗತ್ತೆ. ಯಾಕಂದರೆ ಈ ಹುಳಿ ಮಣ್ಣಲ್ಲಿ ಶಿಲೀಂಧ್ರಗಳ ಒಂದು ಕ್ರಿಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಈ ಏನಾಗತ್ತೆ ಅಂದರೆ, ಈ ಥರ ಆದಾಗ ರೂಟ್ ಡಿಸೀಸು ಸಹ ಡೆಫಿನೆಟ್ ಆಗಿ ಸರ್. ಏನಾಗತ್ತೆ ಅಂದ್ರೆ ಈ ಮಣ್ಣಿನ ಸಸಾರ ಏನಾಗತ್ತೆ ಈ ತರ ಹೆಚ್ಚು ಕಡಿಮೆ ಆದಾಗ ರೂಟ್ ಡಿಸೀಸು ಸಹ ಆಗ್ತಾ ಇರತ್ತೆ. ಅದು ಸ್ವಲ್ಪ ಗಮನಿಸಬೇಕಾಗತ್ತ ಮುಖ್ಯ ವಿಷಯ ಅಂದ್ರೆ ಮುಖ್ಯವಾಗಿ ಬಳಸುವಂತ ಗೊಬ್ಬರವನ್ನ ಈ ಬೆಳೆ ಆಮ್ಲೀಯತೆಯ ಪರಿಸ್ಥಿತಿಯಲ್ಲಿ ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗಲ್ಲ, ನಾವು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಡೆಫಿನೆಟ್ ಆಗಿ ಅಷ್ಟೇ ಗೊಬ್ಬರ ಹಾಕಿದ್ರು ಅದು ಗಿಡಗಳಿಗೆ ಸಿಗಲ್ಲ, ಸುಮ್ಮನೆ ಮಣ್ಣಲ್ಲಿ ಉಳ್ಕೊಳ್ಳುತ್ತೆ ಇಲ್ಲ ನಷ್ಟ ಆಗೋಗ್ಬಿಡುತ್ತೆ. ಹೌದು ಸರ್. ಆದ್ರಿಂದ ಆಮ್ಲೀಯತೆ ಸಮಸ್ಯೆಯನ್ನು ನಾವು ನಿರ್ವಹಣೆ ಮಾಡಲೇಬೇಕು ಅಂತ ತಾವು ಹೇಳಿ. ಡೆಫಿನೆಟ್ಲಿ ಸರ್. ಜೊತೆಗೆ ರೋಗಗಳಿಗೂ ಕಾರಣ ಆಗ್ಬೋದು. ರೋಗಗಳು ಕಾರಣ ಆಗುತ್ತೆ, ಎಸ್ಪೆಷಲಿ ಫಂಗಸ್ ರೋಗಗಳು ಅಂತ ಹೇಳ್ತೀವಿ ಸರ್. ಬೇರುಗಳಿಗೆ ಬರುವಂತ ರೋಗ, ವಿಶೇಷವಾಗಿ ಶಿಲೀಂಧ್ರದಿಂದ ಬರುವಂತವು, ಅದು ಕೂಡ ನಮಗೆ ಮುಖ್ಯವಾಗಿ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಈಗ ಡಾಕ್ಟರ್ ನದಾಫ್ ಅವರೇ, ಈ ಆಮ್ಲೀಯ ಮಣ್ಣುಗಳ ನಿರ್ವಹಣೆ ಬಹಳ ಮುಖ್ಯ, ಅದು ಮಾಡಲೇಬೇಕು ಅಂತ ಆಯಿತು. ಈ ಆಮ್ಲೀಯ ಮಣ್ಣಿನ ನಿರ್ವಹಣೆಗೆ ನಾವು ಏನು ಮಾಡಬೇಕು ಅಂತೀರಿ ಸರ್? ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ಈ ನಾವು ಆಮ್ಲೀಯತೆಯನ್ನು ನಿವಾರಣೆ ಮಾಡಲು ನಾವು ಮೊದಲನೇದಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಲು ಸಲಹೆಯನ್ನು ಮಾಡ್ತೀವಿ. ಓ, ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಮಾಡಿಸ್ಲೇಬೇಕು. ಮಣ್ಣಿನ ಪರೀಕ್ಷಾ ಆಧಾರದ ಮೇಲೆ ಅಥವಾ ಈ ಅಗ್ರಿಕಲ್ಚರ್ ಲೈಮ್ ಅಂತ ಹೇಳ್ತೀವಿ, ಕೃಷಿ ಸುಣ್ಣ ಅಥವಾ ಡೊಲೊಮೈಟು ಅಥವಾ ಪೇಪರ್ ಮಿಲ್ನ ಮೇಲಿನಂಥ ಬೈ ಪ್ರೊಡಕ್ಟ್ಸ್ ಅಂತೇಳಿ, ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ, ಪೇಪರ್ ಮಿಲ್ಲಲ್ಲಿ ಸಿಗುತ್ತೆ, ಈ ಥರ ಒಂದು ಬೈ ಪ್ರೊಡಕ್ಟ್ಸನ್ನು ನಾವು ರೆಕಮೆಂಡನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಈ ಒಂದು ಸಾಮಾನ್ಯವಾಗಿ ನಾವು ಅಗ್ರಿಕಲ್ಚರ್ ಲೈಮು ಡೊಲೊಮೈಟನ್ನು ಹಾಕಿದ್ದೇ ಆದರೆ ಜಮೀನಿನ ಒಂದು ಫಲವತ್ತತೆ, ಮಣ್ಣಿನ ಫಲವತ್ತತೆ ಮತ್ತು ಅದರ ಉತ್ಪಾದನೆ, ಮಣ್ಣಿನ ಉತ್ಪಾದಕತೆಯನ್ನು ಸಹ ನಾವು ಇಂಪ್ರೂವ್ ಮಾಡ್ಕೋಬಹುದು ಸರ್. ಅಂದರೆ ನಾವು ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಮಣ್ಣಿನ ಆಮ್ಲೀಯತೆಯನ್ನು ನಿರ್ವಹಣೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ. ಮಣ್ಣು ಪರೀಕ್ಷೆಯನ್ನು ಮುಖ್ಯವಾಗಿ ಕಾಫಿ ಬೆಳೆಯಲ್ಲಿ ಯಾವ ಕಾಲದಲ್ಲಿ ಮಾಡಿಸ್ಕೋಬೇಕಾಗತ್ತೆ ಈ ಆಮ್ಲೀಯತೆ ನಿರ್ವಹಣೆಗೆ? ಸರ್, ಸಾಮಾನ್ಯವಾಗಿ ನಮ್ಮ ಕಾಫಿ ಮಣ್ಣು ತುಂಬ ಹೆಟ್ರೋಜಿನಿಯಸ್ ಆಗಿರುತ್ತೆ, ಅಂದರೆ ಏಕರೂಪವಾಗಿರಲ್ಲ. ವೈವಿಧ್ಯತೆ ವೈವಿಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಅದನ್ನು ನಾವು ಏನು ಮಾಡಬೇಕು ಅಂದರೆ 2 ಹೆಕ್ಟರ್ ಅಂದರೆ 5 ಎಕರೆಗೆ ಒಂದು ಸ್ಯಾಂಪಲನ್ನಾಗಿ ತೊಗೊಳ್ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ಲು, ಒಂದು ರೈತರು 10 ಎಕರೆ ಇತ್ತಂದರೆ 2 ಮಾದರಿಯನ್ನು ತಾವು ತೆಗಿಬೇಕಾಗತ್ತೆ. ಅದು 5 ಎಕರೆಗೆ ಒಂದು ಸ್ಯಾಂಪಲ್ ಅಂತಾಗಿ ನಾವು ಹೇಳೋದಾದರೆ 2 ಸ್ಯಾಂಪಲನ್ನು ತೊಗೊಳ್ಬೇಕಾಗತ್ತೆ. ಈ 2 ಸ್ಯಾಂಪಲ್ ಯಾವ ಥರ ಇರಬೇಕು ಅಂದರೆ ಈ ಒಂದು ರೀಪ್ರೆಸೆಂಟ್ ಮಾಡ್ತಾ ಇರಬೇಕು, ಪ್ರತಿನಿಧಿಸಬೇಕು. ಆ ಒಂದು 5 ಎಕರೆ ಜಮೀನು ಏನಾಗಿರ್ಬೇಕಂದ್ರೆ ಆ ಎಲ್ಲ ಸರಿಯಾಗಿರ್ತಕ್ಕಂಥ ಅಂಶಗಳನ್ನು ಹಿಡ್ಕೊಳ್ಬೇಕು. ಎರಡನೇದಾಗಿ ಈ ಒಂದು ಬೆಳೆಯ ವಯಸ್ಸು ಸಾಮಾನ್ಯವಾಗಿ ಸಿಮಿಲರ್ ಇರಬೇಕು, ಒಂದೇ ರೀತಿಯಲ್ಲಿರಬೇಕು. ಎರಡನೇದಾಗಿ ಆ ಮಣ್ಣಿನ ಕಲರು ಸಹ ಒಂದೇ ರೀತಿಯಲ್ಲಿರಬೇಕು ಅಥವಾ ಎತ್ತರ ಸಿಮಿಲರ್ ಆಗಿರಬೇಕು, ಅಥವಾ ಒಂದು ಕೆಳಮಟ್ಟದ್ದು ಇನ್ನೊಂದು ಮೇಲ್ಮಟ್ಟದ ಥರ ಮಣ್ಣು ಇರಬಾರ್ದು. ಅಂದರೆ ಸಪ್ರೇಟ್ ಆಗಿ ಅದಂದರೆ ರೀಪ್ರೆಸೆಂಟ್ ಮಾಡಬೇಕು. ಏನಾಗತ್ತೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ನಾವು ಯಾವುದೋ ಮಣ್ಣನ್ನು ತೆಗೆದುಬಿಟ್ಟು ಎಲ್ಲೋ ಒಂದು ಟೆಸ್ಟ್ ಮಾಡಿ ಅದನ್ನು ಕಡಿಮೆ ಬೇಕಾಗಿರುತ್ತೆ, ಹೆಚ್ಚು ಗೊಬ್ಬರನ ಹಾಕುವುದು ಸಹ ಇಲ್ಲಿ ತಪ್ಪಾಗ್ಬಿಡುತ್ತೆ ಮತ್ತು ನಷ್ಟ ಆಗುತ್ತೆ. ಇದರಿಂದ ದುಷ್ಪರಿಣಾಮಗಳು ಆಗ್ತವೆ. ಆದ ಕಾರಣ ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಇದು ಟ್ರೂ ರಿಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ. ಒಂದು 5 ಎಕರೆಗೆ ಒಂದು ಮಾದರಿ ತೆಗಿಬೇಕಾಗುತ್ತೆ, ಪೂರಾ 1-5 ಎಕರೆದನ್ನು ರಿಪ್ರೆಸೆಂಟ್ ಮಾಡಬೇಕು. ಗೊತ್ತಾಯ್ತು. ಅಂದ್ರೆ ನಮ್ಮಲ್ಲಿ ಸುಮಾರು ಜಮೀನು ಇದ್ರೂ ಕೂಡ ಒಂದು ಜಮೀನನ್ನ ಭಾಗಗಳಾಗಿ ವಿಂಗಡಿಸಿಕೊಂಡು ಅವು ಒಂದೇ ತರನಾಗಿರುವಂತ ಜಮೀನನ್ನ ಒಂದೊಂದು ಭಾಗ ಮಾಡ್ಕೋಬೇಕು. ಹೌದು ಸರ್. ಇಳಿಜಾರದೊಂದು, ಸಮತಟ್ಟಾಗಿರೋದೊಂದು, ಉಬ್ಬು ತಗ್ಗಿರೋದು ಇನ್ನೊಂದು, ಇಂಥದನ್ನ ಮಾಡಿಕೊಂಡು ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಮಾದರಿ ತಕ್ಕೊಂಡು ಪ್ರತ್ಯೇಕ ಇಟ್ಕೋಬೇಕು. ಹೌದು ಸರ್. ಹೌದು. ಅವನ್ನ ಪ್ರತ್ಯೇಕವಾಗಿ ಕಳಿಸ್ಕೊಡ್ಬೇಕು, ಪ್ರತ್ಯೇಕವಾಗಿ ಕಳಿಸ್ಬೇಕು. ಬಟ್ ಅದು ಏನಾಗ್ತಂದ್ರೆ 5 ಎಕರೆಯಲ್ಲಿ ಸಹ ನಿಮ್ಗೆ ಏನಾದರೂ ಈ ವ್ಯತ್ಯಾಸಗಳಿದ್ದಂದ್ರೆ ಅದರದ್ದು ಸಪರೇಟ್ ಆಗಿ ವಿಂಗಡಣೆ ಮಾಡಿ ಮಾದರಿಯನ್ನು ತೆಗಿಬೇಕಾಗತ್ತೆ ಸರ್. ಈಗ 5 ಎಕರೆ ಅಂತ ನಾವು ಹೇಳಿವಿ, ಎಷ್ಟು ಉಪಮಾದರಿ ತೆಗಿಬೇಕಾಗತ್ತೆ 5 ಎಕರೆಗೆ? 5 ಎಕರೆಯಲ್ಲಿ ಸರ್ ಮಿನಿಮಮ್ ಏನು ಹೇಳ್ತೀವಿ ಅಂದರೆ 20 ಸ್ಪಾಟ್ಗಳನ್ನು ಗುರುತು ಮಾಡ್ಕೋಬೇಕಾಗತ್ತೆ. 20 ಸ್ಪಾಟ್ಗಳಿಂದ ಉಪಮಾದರಿಗಳನ್ನ ತಗೋಬೇಕಾಗತ್ತೆ. ಇವು ಯಾವ ಥರ ತಗೋಬೇಕು ಅನ್ನೋದನ್ನು ನೋಡೋದಾದರೆ ಮೊದಲು ಮುಕ್ಕಾಲಡಿ ಇರತಕ್ಕಂಥ ಒಂದು ಗುಂಡಿಯನ್ನು ತೆಗಿಬೇಕಾಗತ್ತೆ. ಅದರದ್ದು ಡೈಮೀಟರ್ ಎಷ್ಟು ಇರಬೇಕು ಅಂದರೆ ಆಲ್ಮೋಸ್ಟ್ ಒಂದು 6 ಇಂಚ್ ಇರಬೇಕಾಗತ್ತೆ. 1/4 ಅಡಿ ತೆಗೆದ್ರೆ ಆ ಮೇಲಿನಿಂದ ಕೆಳವರೆಗೆ ಕೆರೆ ತೆಗಿಬೇಕಾಗತ್ತೆ. ಇದ್ದುದೆಲ್ಲ ಫಸ್ಟ್ ಏನು ನಾವು ಗುಂಡಿ ತೆಗಿತೀವಲ್ಲ ಆ ಒಂದು ಮಣ್ಣನ್ನು ಹೊರಗಡೆ ಎಸಿಬೇಕಾಗತ್ತೆ. ತದನಂತರ 6 ಇಂಚು ಅಂದರೆ ಸುತ್ತಳತೆಯನ್ನು ತೆಗೆದಿರ್ತೀವಲ್ಲ ಮೇಲಿನಿಂದ ಕೆಳಗಡೆವರೆಗೆ ನಾವು ಸುತ್ತ ತಗೊಳ್ಬೇಕು. ಅದನ್ನು ಆಲ್ಮೋಸ್ಟ್ 1 ಕೆಜಿ ಮಣ್ಣು ಥರ ಸಿಗತ್ತೆ ಅದು ಒಂದು ಸ್ಥಳದಲ್ಲಿ. ಅದೇ ಥರ ಒಂದು 20 ಭಾಗದಲ್ಲಿ ಮಣ್ಣನ್ನು ಕಲೆಕ್ಟ್ ಮಾಡಿದರೆ 20 ಕೆಜಿ ಮಣ್ಣನ್ನು ಚೆನ್ನಾಗಿ ಬರೆಸ್ಬೇಕು. ಅದರಲ್ಲಿ ಕಸ ಕಡ್ಡಿ ಅಥವಾ ಕಲ್ಲುಗಳು ಈ ಥರ ಯಾವುದು ವಸ್ತುಗಳಿರ್ತವೆ ಅವನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ತೆಗೆದುಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು, ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ನಾವು ಸ್ವಲ್ಪ ಗೋಲಾಕಾರವಾಗಿ ಹರಡಬೇಕು. ಗೋಲಾಕಾರವಾಗಿ ಹರಡ್ಬಿಟ್ಟು 1, 2, 3, 4 ಅಂತ ಹೇಳಿ ಅದಕ್ಕೆ ನಂಬರ್ ಕೊಟ್ಕೊಳ್ಬೇಕು. ನಾಲ್ಕು ಭಾಗ ಮಾಡಬೇಕು. ಅಂದ್ರೆ ಒಂದು ಪ್ಲಸ್ ಅಂತಂದು ನಾವು ಅದ್ರ ಮೇಲೆ ಚಿಹ್ನೆ ಹಾಕ್ಬೇಕು. 1, 2, 3, 4 ಆದಾಗ ಅದರಲ್ಲಿ ಏನ್ ಮಾಡ್ಬೇಕು, 1 ಮತ್ತು 4 ಅಪೋಸಿಟ್ ಭಾಗ ಇರತಕ್ಕಂತ ಮಣ್ಣನ್ನ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ತೆಗೆದು ಹಾಕಿದಾಗ 20 ಕೆಜಿ ಮಣ್ಣು ಇದ್ದದ್ದು 10 ಕೆಜಿ ಆಗತ್ತೆ. 10 ಕೆಜಿ ಆಗಿರ್ತಕ್ಕಂಥ ಮಣ್ಣನ್ನ ಮತ್ತೊಂದು ಸಾರಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಏನ್ ಮಾಡಬೇಕು, ಅದೇ ತರ ಮತ್ತೊಂದು ಪ್ಲಸ್ ಅನ್ನ ಹಾಕೋಬೇಕು. ಮತ್ತೆ ನಾಲ್ಕು ಭಾಗ ಮಾಡಬೇಕು. ಈ ಸಲ ಏನ್ ಮಾಡಬೇಕು ಅಂದ್ರೆ ಅದರ ಅಪೋಸಿಟ್ ಆಗಿರ್ತಕ್ಕಂಥ ಭಾಗಗಳನ್ನ ಸರಿಸಬೇಕಾಗತ್ತೆ. ಅಂದ್ರೆ 2 ಮತ್ತು 3 ತೆಗೆದು ಹಾಕಬೇಕಾಗತ್ತೆ. ಮೊದಲು 20 ಇತ್ತು, ಆಮೇಲೆ 10 ಆಯ್ತು, ಆಮೇಲೆ ಇನ್ನೊಂದ್ಸಲ ಮಾಡಿದಾಗ 5 ಕೆಜಿ ಆಯ್ತು. ಇದೇ ತರ ಒಂದು 2-3 ಸಲ ಮಾಡಿದಾಗ ನಮ್ಗೆ 1/4 ಕೆಜಿಯಷ್ಟು ಮಣ್ಣು ಸಿಕ್ಕರೆ ಸಾಕು. ಈ ಮಣ್ಣನ್ನ ಸರಿಯಾದ ಲೇಬಲಿಂಗ್ ಮಾಡ್ಬೇಕಾಗತ್ತೆ. ಯಾವ ತೋಟದಿಂದ ತಗೊಂಡಿದ್ದೀರಾ, ಯಾವ ಒಂದು ಬ್ಲಾಕ್ ಇಂದ ತಗೊಂಡಿದ್ದೀರಾ, ಯಾವ ಡೇಟ್ ಅನ್ನ ತಗೊಂಡಿದ್ದೀರಾ, ಅಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ, ಅಲ್ಲಿ ಬೆಳೀತಕ್ಕಂಥ ಬೆಳೆಯ ಒಂದು ವಯಸ್ಸು ಏನು, ಮತ್ತೆ ಯಾವ ಟೈಮಲ್ಲಿ ಗೊಬ್ಬರ ಹಾಕಿದಾರೆ ಅನ್ನೋ ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಬೇಕಾಗತ್ತೆ. ಅದು ಇಳಿಜಾರಿದೆಯಾ ಅಥವಾ ಯಾವುದು ಅದರ ಸೇಡ್ ಯಾವ ಥರ ಉಂಟು, ಅದರದ್ದೆಲ್ಲ ಇನ್ಫಾರ್ಮೇಶನ್ ಬೇಕಾಗತ್ತೆ. ಅದನ್ನೆಲ್ಲ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಶೀಟ್ ಹತ್ತಿರುತ್ತೆ. ಇನ್ಫಾರ್ಮೇಶನ್ ಶೀಟಿನ ಜೊತೆ ಅದನ್ನು ನಮಗೆ ಅಂಟಿಸಿ ಲ್ಯಾಬೊರೇಟ್ರಿಗೆ ಕೊಟ್ಟಿದ್ದೆ, ಆದರೆ ಅದರದ್ದು ನಿಯಮಿತ ಶುಲ್ಕ ಪಾವತಿಸಿ ಮಣ್ಣನ್ನು ಪರೀಕ್ಷೆ ಮಾಡ್ಬೋದು ಸರ್. ಅಂದರೆ ಮುಖ್ಯವಾಗಿ ಈ ರೀತಿ ಮಣ್ಣು ಇಡೀ ಜಮೀನನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಇರಬೇಕು ಸರ್. ಜಮೀನಿನ ಮೇಲ್ಮೈ ಲಕ್ಷಣಗಳಿಗೆ ಅನುಗುಣವಾಗಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾದರಿಗಳನ್ನು ತೆಗೆದು ಪ್ರತ್ಯೇಕವಾಗಿ ಫಲಿತಾಂಶವನ್ನು ಪಡ್ಕೊಂಡು ಅದನ್ನು ಅನುಷ್ಠಾನ ಮಾಡಬೇಕಾಗುತ್ತೆ ಸರ್. ಮತ್ತೆ ಎಲ್ಲೆಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗಿಬಾರದು ಅಂತೀರಿ ಸರ್? ಏನಂತಂದ್ರೆ ಮೊದಲನೇದಾಗಿ ನಾವು ಏನ್ ಮಾಡಬೇಕು, ರೋಡ್ ಸೈಡ್ ಇರತಕ್ಕಂಥ ಮಣ್ಣನ್ನು ತೆಗಿಬಾರದು. ಸಾಮಾನ್ಯವಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸುವುದೇ ಆದ್ರೆ ಅಟ್ಲೀಸ್ಟ್ 2-3 ತಿಂಗಳ ನಂತರ, ಅಂದ್ರೆ ನೀವೇನಾದ್ರೂ ಈಗ ಗೊಬ್ಬರ ಹಾಕಿದ್ರೆ ಅದು ಅಟ್ಲೀಸ್ಟ್ 3 ತಿಂಗಳು ಆದ್ಮೇಲೆ ನೀವು ಮಣ್ಣನ್ನ ಪರೀಕ್ಷೆ ಮಾಡಕ್ಕೆ ಆ ಒಂದು ಜಮೀನನ್ನ ತಗೊಳ್ಬೇಕಾಗತ್ತೆ. ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ ನೀವು ಕಾಫಿ ಹಾರ್ವೆಸ್ಟ್ ಆದ ತಕ್ಷಣ ಮಣ್ಣನ್ನ ಕಲೆಕ್ಟ್ ಮಾಡಿ ಲ್ಯಾಬೊರೇಟ್ರಿ ಕಳಿಸ್ಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ನೀವು ಸುಣ್ಣ ಹಾಕಿದ್ರ ಅಥವಾ ಗೊಬ್ಬರ ಹಾಕಿದ್ರ ಇಮಿಡಿಯೇಟ್ ಹಾಕಿದ್ದನ್ನ ನೀವು ತೆಗಿಬಾರ್ದು. ಅಟ್ಲೀಸ್ಟ್ 3 ತಿಂಗಳ ಗ್ಯಾಪ್ ಅಂತೂ ಕೊಡಲೇಬೇಕಾಗತ್ತೆ. ಇದನ್ನ ಕಲ್ಕ್ ಮಾಡಬೇಕು. ಮತ್ತು ಹೆಚ್ಚು ದೊಡ್ಡ ಗಿಡಗಳು ಇರತಕ್ಕಂತ ಪಕ್ಕದಲ್ಲಿ ನೀವು ಆ ಒಂದು ಮಣ್ಣಿನ ಮಾದರಿಯನ್ನ ತೆಗೆದುಕೊಳ್ಳಬಾರದು. ಈ ಮರದ ಬುಡದಲ್ಲಿ ತೆಗಿಬಾರದು, ಮರದ ಬುಡದಲ್ಲಿ ತೆಗಿಬಾರದು. ಬಟ್ ನೀವು ಮಣ್ಣನ್ನ ತೆಗಿಬೇಕಾದ್ರೆ 4 ಗಿಡಗಳ ಮಧ್ಯದಲ್ಲಿ ನೀವು ಈ ಮಣ್ಣನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. 4 ಕಾಫಿ ಗಿಡಗಳ ಮಧ್ಯದಲ್ಲಿ ಈ ಮಣ್ಣಿನ ಮಾದರಿಯನ್ನ ತೆಗೋಬೇಕಾಗತ್ತೆ. ಮತ್ತೆ ತಗ್ಗಿನಲ್ಲೂ ತೆಗಿಬಾರದು, ತಗ್ಗಿನಲ್ಲಿ ತೆಗಿಬಾರದು, ಗೊಬ್ಬರ ಗುಂಡಿ ಹತ್ರ ತೆಗಿಬಾರದು. ಯಾವ್ದು ಗೊಬ್ಬರ ಹಾಕಿದ್ರೆ ಆ ಒಂದು ತಾಕುವಿನಿಂದ ತಗೊಳ್ಬಾರ್ದು. ಈ ರೀತಿ ನಾವು ಮಣ್ಣಿನ ಮಾದರಿಗಳನ್ನ ತೆಗೆದು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೋಬೇಕಾಗತ್ತೆ. ಎಲ್ಲಿ ಪರೀಕ್ಷೆ ಮಾಡಲಾಗುತ್ತೆ ಅಂತೇಳಿ ಒಂದು ನಮ್ಮ ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳಿಯಲ್ಲಿ ನಾವು ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ. ಮಣ್ಣಿನ ಜೊತೆ ಈ ಸುಣ್ಣವನ್ನು ಪರೀಕ್ಷೆ ಮಾಡ್ತೀವಿ, ಡೊಲೊಮೈಟನ್ನು ಪರೀಕ್ಷೆ ಮಾಡ್ತೀವಿ, ಮತ್ತು ಈ ರಸಗೊಬ್ಬರಗಳನ್ನು ಸಹ ನಾವು ಪರೀಕ್ಷೆ ಮಾಡ್ತೀವಿ. ಈ ಕಾಂಪೋಸ್ಟ್ ಅತ್ತೇನು ಸಿಗುತ್ತಲ್ಲ ನಮ್ಮ ಕಾಂಪೋಸ್ಟು ಸಹ ನಾವು ಪ್ರಯೋಗಶಾಲೆಯಲ್ಲಿ ಚಟ್ಟಳ್ಳಿಯಲ್ಲಿ. ಎಸ್ ಸರ್. ಮತ್ತೆ ಇನ್ನೆಲ್ಲಿದೆ ಚಟ್ಟಳ್ಳಿ ಬಿಟ್ಟರೆ? ಚಟ್ಟಳ್ಳಿಯಲ್ಲಿ ಬಿಟ್ಟರೆ ನಮ್ಮ ಇನ್ನೊಂದು ಕೇಂದ್ರ ಇದೆ, ಟೆಕ್ನಾಲಜಿ ಇವಾಲ್ಯೂಷನ್ ಸೆಂಟರ್ ಗೋಣಿಕೊಪ್ಪ ಅಂತ ಹೇಳಿದೆ. ಕಾಫಿ ಬೋರ್ಡದ್ದೇ ಅದು, 2 ವರ್ಷದ ಹಿಂದೆ ಇತ್ತೀಚೆಗೆ ಅದು ಸ್ಟಾರ್ಟ್ ಆಗಿದೆ. ಅಲ್ಲಿಯೂ ಸಹ ಈ ಪರೀಕ್ಷಾ ಸದುಪಯೋಗಗಳನ್ನು ಪಡ್ಕೊಳ್ಬಹುದು ಸರ್. ಅದಲ್ಲದೇ KVK ಗೋಣಿಕೊಪ್ಪದಲ್ಲಿ ಉಂಟು, ಪಣ್ಣಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿಯೂ ಸಹ ಉಂಟು. ಸಾಮಾನ್ಯವಾಗಿ ಕಾಫಿ ಬೆಳೆಗೆ ಸಂಬಂಧಪಟ್ಟಂಗೆ ನೀವು ಕಾಫಿ ಮಂಡಳಿಯ ಪ್ರಯೋಗಶಾಲೆಯಲ್ಲೇ ಮಾಡಿಸಿದ್ರೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಅಂದ್ರೆ ಒಂದು ವಿಶೇಷವಾದ ಪ್ರಯೋಗಾಲಯಗಳು ಬೆಳೆಗೆ ಸಂಬಂಧಪಟ್ಟ. ಯಾಕಂದ್ರೆ ಸರ್, ಈಗ ಕಾಫಿ ಬೆಳೆಗೆ ಬೇಕಾಗತಕ್ಕಂತ ಪೋಷಕಾಂಶಗಳು ಎಷ್ಟೆಷ್ಟು, ಅದು ಮಣ್ಣಿನ ರೀತಿ ಎಷ್ಟೆಷ್ಟು, ಏನೇನಿದೆ ಅನ್ನೋದನ್ನ ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ. ಆದ ಕಾರಣ ಆದಷ್ಟು ಎಸ್ಪೆಷಲಿ ಕಾಫಿ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪ ಕಾಫಿ ಸಂಶೋಧಕ ನಮ್ಮ ಒಂದು ಟೆಕ್ನಾಲಜಿ ಇವಾಲ್ಯೂಷನ್ ಸೆಂಟರ್ ಇದೆ ಗೋಣಿಕೊಪ್ಪದಲ್ಲಿ, ಅಥವಾ ನಮ್ಮ ಈ ಮೇನ್ ಸ್ಟೇಷನ್ ಏನು ಹೇಳ್ತೀವಿ ನಾವು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳಿಯಲ್ಲಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗತ್ತೆ ಸರ್. ಇನ್ನು ನಾವು ಈ ಮಣ್ಣಿನ ಆಮ್ಲೀಯತೆ ಇರುವಂಥ ಪರಿಸ್ಥಿತಿಯಲ್ಲಿ ಇಷ್ಟೇ ಸುಣ್ಣ ಅಥವಾ ಡೊಲೊಮೈಟನ್ನು ಹಾಕಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು? ಅಂದರೆ ನಮ್ಮ ಮಣ್ಣಲ್ಲಿ ಆಮ್ಲೀಯತೆ ಪ್ರಮಾಣ ಇಷ್ಟಿದೆ ಅಂತ ಹೇಗೆ ನಿರ್ಧಾರ ಮಾಡ್ತೀರ ಮಣ್ಣು ಪರೀಕ್ಷೆ ಸಂದರ್ಭದಲ್ಲಿ? ಸರ್, ಏನಂತಂದ್ರೆ ಈ ಒಂದು ಮಣ್ಣಿನ ರಸಸಾರವನ್ನ ನಾವು ನೋಡ್ಬೇಕಾದ್ರೆ ಮಣ್ಣಿನ ಪಿಎಚ್ ಆಧಾರದ ಮೇಲೆ ನಾವು ನೋಡ್ತೀವಿ. ಇನ್ನೊಂದು ಏನಂತಂದ್ರೆ ಲೈಮ್ ರಿಕ್ವೈರ್ಮೆಂಟ್ ಪಿಎಚ್ ಅಂತ ಹೇಳ್ತೀವಲ್ಲ, ಎಲ್ ಆರ್ ಪಿಎಚ್ ಅಂತ ಹೇಳ್ತೀವಿ, ಅದರ ಮುಖಾಂತರ ಸಹ ನಾವು ಎಷ್ಟೆಷ್ಟು ಕ್ವಾಂಟಿಟಿ ಬೇಕಾಗತ್ತೆ ಅಂದ್ರೆ ಮಣ್ಣು ತುಂಬಾ ಹುಳಿಯಾಗಿದ್ರೆ ಅದನ್ನ ನಿರ್ಮೂಲನೆ ಮಾಡಲು ನಾವು ಅಗ್ರಿಕಲ್ಚರ್ ಲೈಮ್ ಅಥವಾ ಡೊಲೊಮೈಟ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ ಅನ್ನೋದನ್ನ ನಾವು ನಿರ್ಧರಿಸ್ತೀವಿ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕಾಫಿ ಮಂಡಳಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಣ್ಣಿನ ಪಿಎಚ್ ಆಧಾರದ ಮೇಲೆ ನಾವು ಈ ಒಂದು ಸುಣ್ಣದ ರೆಕಮೆಂಡೇಶನ್ ಕೊಡ್ತೀವಿ. ಯಾಕಂದ್ರೆ ತುಂಬಾ ಆಮ್ಲೀಯ ಮಣ್ಣಾಗಿತ್ತಂದ್ರೆ, ಮಣ್ಣು ರಸಸಾರ 4 ಇತ್ತಂದ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ 4 ಪಿಎಚ್ ಇದ್ದದಕ್ಕೆ 2 ಟನ್ ಸುಣ್ಣದ ರೆಕಮೆಂಡೇಶನ್ ಅಂದ್ರೆ ಶಿಫಾರಸನ್ನ ಮಾಡ್ತೀವಿ. 4-4.5 ಮಣ್ಣಿನ ರಸಸಾರ ಇದ್ರೆ ನಾವು 2 ಟನ್ ಶಿಫಾರಸನ್ನ ಮಾಡ್ತೀವಿ. ಅದೇ ತರನಾಗಿ ಮಣ್ಣಿನ ರಸಸಾರ 4.6-5 ಇತ್ತಂದ್ರೆ 1.5 ಟನ್ ಶಿಫಾರಸನ್ನ ಮಾಡ್ತೀವಿ. ಅದೇ 5.1-5.5 ಏನಾದರೂ ನಮ್ಮ ಮಣ್ಣಿನ ರಸಸಾರ ಇದ್ರೆ ಅಲ್ಲಿ 1 ಟನ್ ನಾವು ರೆಕಮೆಂಡ್ ಮಾಡ್ತೀವಿ. 5.6-6 ಇದ್ರೆ 0.5 ಟನ್ ಶಿಫಾರಸನ್ನ ಮಾಡ್ತೀವಿ. ಅಂದ್ರೆ ತಾವು ತಿಳಿಸಿದಾಗೆ 6.1-6.5 ಹಿತಕರವಾದಂತ ಒಂದು ಪಿಎಚ್ ಕಾಫಿ ಬೆಳೆಗೆ. ಅಂದ್ರೆ ಅದಕ್ಕೆ ಹತ್ತಿರ ಆದಂತಲ್ಲ ಈ ಸುಣ್ಣದ ಒಂದು ಅವಶ್ಯಕತೆ ಕಡಿಮೆ ಆಗ್ತದೆ. ಯಾಕಂದ್ರೆ 6.1 ಜಾಸ್ತಿ ಆದ್ರೆ ಆದಷ್ಟು ಈ ಮಣ್ಣಿಗೆ ಯಾವ ಸುಣ್ಣವನ್ನು ಸೇರಿಸಲು ಶಿಫಾರಸನ್ನು ಮಾಡಲ್ಲ ಸರ್. ಆದಷ್ಟು ನಮ್ಮ ಮಣ್ಣನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಕಾಫಿ ಬೆಳೆಯಲ್ಲಿ 6.1-6.5 ಮಣ್ಣಿನ ರಸಸಾರ ಇರಬೇಕು ಅಂತ ಹೇಳ್ತೀವಿ. ಅದಕ್ಕೆ ಯಾವ ಶಿಫಾರಸನ್ನ ಮಾಡಲ್ಲ ಸರ್. ಇನ್ನ ನಾವು ಈ ಸುಣ್ಣ ಅಥವಾ ಡೊಲೊಮೈಟ್ ಅನ್ನ ಕಾಫಿ ಬೆಳೆಗೆ ಯಾವ ಸಮಯದಲ್ಲಿ ಹಾಕಬೇಕಾಗತ್ತೆ ಅಂತೀರಿ ಸರ್? ಸಾಮಾನ್ಯವಾಗಿ ನಾವು ಏನು ಶಿಫಾರಸನ್ನ ಮಾಡ್ತೀವಿ ಅಂದ್ರೆ ಮಣ್ಣು ಪರೀಕ್ಷೆಯನ್ನ ಆದಷ್ಟು ನವೆಂಬರ್ನಿಂದ ಮಾರ್ಚ್ವರೆಗೆ ಇದು ಸೂಕ್ತ ಕಾಲ. ಡೊಲೊಮೈಟನ್ನ ಹಾಕೋದು ಸೂಕ್ತ ಕಾಲ, ಮಳೆಗಾಲದಲ್ಲಿ ಮಾತ್ರ ಹಾಕಬಾರ್ದು, ಉಳಿದ ಟೈಮಲ್ಲೆಲ್ಲ ಹಾಕಬೇಕಾಗತ್ತೆ. ಅಂದ್ರೆ ಮಳೆಗಾಲದಲ್ಲಿ ಬಿಟ್ಟು ಯಾವ ಟೈಮಲ್ಲಿ ಹಾಕ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಆದ್ರೆ ಬೆಸ್ಟ್ ಟೈಮ್ ಅಂತೂ ನಾವು ಹೇಳುವುದಾದ್ರೆ ನವೆಂಬರ್ನಿಂದ ಮೇ ವರೆಗೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಮಣ್ಣು ಹೇಗಿರಬೇಕು ಅಂತ? ನೀವೇನಾದ್ರೂ ಸುಣ್ಣವನ್ನ ಅಥವಾ ಡೊಲೊಮೈಟ್ ಅನ್ನ ಹಾಕಬೇಕಾದ್ರೆ ನಿಮ್ಮ ಮಣ್ಣಲ್ಲಿ ತೇವಾಂಶ ಕಂಪಲ್ಸರಿ ಇರಬೇಕು. ತೇವಾಂಶ ಇದ್ದಾಗ ಮಾತ್ರ ನೀವು ಈ ಸುಣ್ಣವನ್ನ ಹಾಕಬೇಕಾಗತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ನಾವೇನ್ ಹೇಳ್ತೀವಿ ಅಂದ್ರೆ ಈ 60% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರಬೇಕು ಮಣ್ಣಲ್ಲಿ. ಆ ಸಮಯದಲ್ಲಿ ನೀವೇನಾದ್ರೂ ಸುಣ್ಣವನ್ನ ಹಾಕಿದ್ರೆ ಈ ಮಣ್ಣಿನ ಜೊತೆ ಈ ಸುಣ್ಣ ರಿಯಾಕ್ಷನ್ ಆಗತ್ತೆ. ಸೊ ರಿಯಾಕ್ಷನ್ ಆಗಿ ಆಮ್ಲೀಯ ಒಂದು ಆಕ್ಟಿವಿಟಿಯನ್ನ ಕಡಿಮೆ ಮಾಡ್ತಾ ಹೋಗ್ತಕ್ಕಂತ ಸನ್ನಿವೇಶ ಒದಗಿಸುತ್ತೆ. ಯಾಕಂದ್ರೆ ಅದು ರಿಯಾಕ್ಷನ್ ಆಗತ್ತೆ ಸರ್, ಅಂದ್ರೆ ಅದು ಪುಡಿಪುಡಿ ಆಗಿರ್ಬೇಕಾಗ ಪುಡಿ ಆಗತ್ತೆ. ಯಾಕಂದ್ರೆ ಇದು ಏನಂತಂದ್ರೆ ನಾವು ಈ ಸುಣ್ಣವನ್ನು ನಿರ್ಧರಿಸಬೇಕಾಗ್ಬೇಕಾದ್ರೆ ಇದು ಪುಡಿ ಆಗಿರ್ತಕ್ಕಂಥದ್ದು ಪುಡಿ ಇರಬೇಕು ಸರ್. ಇದು ಪುಡಿ ಇರಬೇಕು, ಅದಕ್ಕೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಇದಾವೆ. ಏನಂತಂದ್ರೆ ಈ ಸುಣ್ಣದ್ದು ಅಂಶ ಏನತ್ತಂದ್ರೆ ಸುಣ್ಣ ನಿಮ್ಗೆ ರಿಯಾಕ್ಟಿವ್ ಆಗಿರ್ಬೇಕಾದ್ರೆ ಅದು ನಮ್ಗೆ ಅದರದ್ದು ಇಫೆಕ್ಟಿವ್ ಬರಬೇಕಾದ್ರೆ ಸುಣ್ಣದ ಒಂದು ಗುಣಮಟ್ಟ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಅಂದ್ರೆ 80%ಕ್ಕಿಂತಲೂ ಜಾಸ್ತಿ ಇದರ ನ್ಯೂಟ್ರಲೈಸೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರಬೇಕಾಗತ್ತೆ. ಅದನ್ನು ಕೂಡ ಪರೀಕ್ಷೆ ಮಾಡಿಸ್ಕೋಬೇಕು. ನಾವು ಪರೀಕ್ಷೆ ಮಾಡಲೇಬೇಕು ಸರ್. ಯಾವುದು ಈಗ ಏನಾಗ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ರೈತರಿಂದ ಅಂದ್ರೆ, ರೈತರು ಏನ್ ಹೇಳ್ತಾರೆ, ನಮ್ಗೆ ಸುಣ್ಣ ತರ್ತೀವಿ ಅದು ಆಮ್ಲೀಯತೆ ಜಾಸ್ತಿ ಆಗ್ತಾ ಇಲ್ಲ, ಆಮ್ಲೀಯ ಆಗಿ ಅಷ್ಟೇ ಉಳಿದಿರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಸಹ ಇದರದ್ದು ಕಳಪೆ ಪ್ರಮಾಣದ ಸುಣ್ಣಗಳು ಬರ್ತಾ ಇರ್ತವೆ. ಆದ ಕಾರಣ ಕಳಪೆ ಸುಣ್ಣವನ್ನ ಹಾಕಿದ್ದೇ ಆದ್ರೆ ಅದು ಮಣ್ಣನ್ನ ತಟಸ್ಥವಾಗಿ ಇಡೋದಕ್ಕೆ ಆಗಲ್ಲ, ಅದರ ಇಫೆಕ್ಟಿವ್ ಆಗಲ್ಲ ಮಣ್ಣಲ್ಲಿ. ಆದ ಕಾರಣ ಬೆಳೆಗಾರರು ಏನ್ ಮಾಡ್ಬೇಕಂದ್ರೆ ಈ ಸುಣ್ಣವನ್ನು ಸಹ ಟೆಸ್ಟ್ ಮಾಡ್ಬೇಕಾಗತ್ತೆ, ಅದರ ಪ್ಯೂರಿಟಿ ಟೆಸ್ಟ್ ಮಾಡ್ಬೇಕಾಗತ್ತೆ. ಪ್ಯೂರಿಟಿ ಟೆಸ್ಟ್ ಅಂದ್ರೆ ಅದರದ್ದು ಸಾಮಾನ್ಯವಾಗಿ 80%ಕ್ಕಿಂತಲೂ ಹೆಚ್ಚಿರ್ಬೇಕು. ನ್ಯೂಟ್ರಲೈಸೇಷನ್ ಏನಂತೇಳಿ 80%ಕ್ಕಿಂತಲೂ ಹೆಚ್ಚಿರ್ಬೇಕು. ಮತ್ತೆ ನಾವು ಆ ಪೌಡರ್ ನ ಜರಡಿ ಸಹಾಯ ಎಷ್ಟಿರ್ಬೇಕು ಅಂದ್ರೆ 60%ಕ್ಕಿಂತಲೂ ಜಾಸ್ತಿ, 60 ಸೈಜ್ ಅಂತ ಹೇಳ್ತೀವಿ. ಆ ಸೈಜ್ ಅಲ್ಲಿ 80% ಅದು ಪಾಸ್ ಆಗಿ ಕೆಳಗಡೆ ಬರಬೇಕು. ಅಷ್ಟು ಪುಡಿ ಪುಡಿ ಆಗಿರಬೇಕು, ಪುಡಿ ಆಗಿರಬೇಕು, ಸಣ್ಣಾಗಿರಬೇಕು. ಎಸ್, ಸಣ್ಣಾಗಿರಬೇಕು ಅಂದ್ರೆ ಸಣ್ಣಾಗಿದ್ದಷ್ಟು ಮಣ್ಣಿನ ಜೊತೆ ಚೆನ್ನಾಗಿ ಬೆರೆಯುತ್ತೆ, ಬೆರೆಯುತ್ತೆ, ಇಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ, ರಿಯಾಕ್ಷನ್ ಜಾಸ್ತಿ ಆಗುತ್ತೆ, ಹೀಗಾಗಿ ಹುಳಿಯ ಪ್ರಮಾಣ ಕಡಿಮೆ ಆಗತ್ತೆ, ಅಂದ್ರೆ ಪಿ ಎಚ್ ಇನ್ಕ್ರೀಸ್ ಆಗ್ತಕ್ಕಂತ ಸನ್ನಿವೇಶ. ಅಂದ್ರೆ ಈ ಕಾಫಿ ಗಿಡಗಳ ಬುಡಕ್ಕೆ ಸ್ವಲ್ಪ ಹೆಚ್ಚೇ ಹಾಕ್ಬೇಕಾಗತ್ತೆ ಸರ್. ಕಾಫಿ ಗಿಡದ ಬುಡಕ್ಕೆ ಹಾಕುವುದಕ್ಕಿಂತಲೂ ಏನ್ ಮಾಡ್ಬೇಕು ಅಂದ್ರೆ ಸುಮಾರುವಾಗಿ 1-2 ಫೂಟ್ ಅಂದ್ರೆ ಮೇನ್ ಸ್ಟೆಮ್ ಇಂದ ದೂರದಿಂದ ಎಲ್ಲ ಎಲ್ಲಿವರೆಗೆ ನಮ್ಮ ಕೆನಪಿ ಇರತ್ತೋ, ಬೆಳೆ ಕೆನಪಿ ಇರತ್ತೋ ನೆರಳು ಇರುತ್ತೋ ಅಲ್ಲಿವರೆಗೆ ಸಹ ನೀವು ತುಂಬಾ ಬ್ರಾಡ್ಕಾಸ್ಟ್ ಮಾಡಬೇಕಾಗತ್ತೆ, ಹರಡಬೇಕಾಗುತ್ತೆ, ಸಣ್ಣದಾಗಿ ಎರಚಿ ಹಾಕಬೇಕಾಗುತ್ತೆ, ಸುತ್ತಲೂ ಹರಡಬೇಕಾಗುತ್ತೆ ಸರ್. ಅಂದ್ರೆ ಅವಾಗ ಮಣ್ಣಲ್ಲಿ ತೇವಾಂಶ ಇದ್ದು ಸ್ವಲ್ಪ ಮಣ್ಣನ್ನು ಕೂಡ ಅದ್ರ ಮೇಲೆ ಕೆದರ್ಬೇಕಾಗುತ್ತೆ. ಹೌದು, ಕೆದರ್ಬೇಕಾಗತ್ತೆ. ಕೆದರಿಬಿಟ್ಟು ಅದನ್ನ ಹಾಕಿ ಆ ಒಂದು ಮಣ್ಣನ್ನ ನೀವು ಮುಚ್ಚಬೇಕಾಗತ್ತೆ. ಅದು ಬಹಳ ಮುಖ್ಯ, ಅದು ಮುಖ್ಯ ಸರ್. ಒಂದ್ಸಲ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಸ್ಟಾರ್ಟ್ ಆತಂದ್ರೆ ಅದು ರಿಯಾಕ್ಷನ್ ಆಗತ್ತೆ. ರಿಯಾಕ್ಷನ್ ಆಗಿ ನಮ್ಮ ಆಮ್ಲೀಯ ಪ್ರಮಾಣವನ್ನ ಕಡಿಮೆ ಮಾಡ್ತಾ ತಟಸ್ಥವಾಗಿರ್ತಕ್ಕಂಥ ಕಡೆಗೆ ಈ ಮಣ್ಣನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಒದಗುತ್ತೆ ಸರ್. ಅಲ್ಲಿ ಈ ಸಾಮಾನ್ಯವಾಗಿ ನಮ್ಮ ರೈತ ಬೆಳೆಗಾರರು ಏನು ಮಾಡ್ತಾರೆ ಅಂದರೆ ಬರ್ಂಟ್ ಲೈಮ್ ಅಥವಾ ಸ್ಟಾಕ್ ಲೈಮನ್ನು ಉಪಯೋಗ ಮಾಡ್ತಾ ಇರ್ತಾರೆ ಸರ್. ಅದು ಆ್ಯಕ್ಚುಲಿ ನಾವು ನಮ್ಮ ಕಾಫಿ ಮಂಡಳಿಯಿಂದ ಅದನ್ನು ಶಿಫಾರಸನ್ನು ಮಾಡಲ್ಲ. ಅದು ಏನಾಗತ್ತೆ, ನೀವೇನಾದರೂ ನೀವು ಬರ್ಂಟ್ ಲೈಮನ್ನು ಉಪಯೋಗ ಮಾಡ್ತಾ ಇದ್ರೆ ಉಪಯೋಗಿಸಿದರೆ ಅದು ತುಂಬ ಅದರದ್ದು ಇಫೆಕ್ಟ್ ಜಾಸ್ತಿ ಇರುತ್ತೆ. ಅಂದರೆ ಬಿಸಿ ಉಂಟಾಗತ್ತೆ. ಬಿಸಿ ಉಂಟಾದ ಮೇಲೆ ಏನಾಗತ್ತೆ ಅಂದರೆ ಈ ಕಾಸ್ಟಿಕ್ ಆಕ್ಷನ್ ಆಗುತ್ತೆ. ಅಲ್ಲಿ ಕಾಸ್ಟಿಕ್ ಅಂದರೆ ಈ ಪೀಡರ್ ರೂಟ್ಸ್ ಅಂತ ಏನು ಹೇಳ್ತೀವಲ್ಲ, ಕಾಫಿ ಪೋಷಕಾಂಶಗಳು ಹೀರ್ಕೊಳ್ತಕ್ಕಂಥ ಒಂದು ಬೇರುಗಳು, ಇದರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದು ಏನಾಗುತ್ತೆ, ಅದು ಹೆಚ್ಚಾದಾಗ ರೂಟಿನ ಒಂದು ಭಾಗ ಡ್ಯಾಮೇಜ್ ಆಗಿ ಈ ಪೋಷಕಾಂಶಗಳು ಹೀರ್ಕೊಳ್ತಕ್ಕಂಥ ಶಕ್ತಿ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಒಂದು ಎರಡನೇದು ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ಹೆಚ್ಚು ರಿಯಾಕ್ಟಿವ್ ಆಗಿರೋದ್ರಿಂದ ಹೆಚ್ಚು ರಿಯಾಕ್ಷನ್ ಆದಮೇಲೆ ಅಲ್ಲಿರ್ತಕ್ಕಂಥ ಈ ಒಂದು ಸೂಕ್ಷ್ಮಾಣುಜೀವಿಗಳು ಮೈಕ್ರೋಫ್ಲೋರಾ ಆ್ಯಂಡ್ ಪೋನಾ ಅಂತ ಹೇಳ್ತೀವೋ, ಇವು ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಸರ್. ಹೀಗಾಗಿ ಅಲ್ಟಿಮೇಟ್ಲಿ ಕಾಫಿ ಬೆಳೆಯ ಮೇಲೆ ಒಂದು ದುಷ್ಪರಿಣಾಮ ಬೀರುತ್ತೆ. ಅದರಿಂದ ನಾವು ಕೃಷಿ ಸುಣ್ಣ ಮಾತ್ರ ಕೃಷಿ ಸುಣ್ಣ ಡೊಲಮೈಟು ಮತ್ತು ಪೇಪರ್ ಮಿಲ್ಲು ಮತ್ತು ಸಿಮೆಂಟ್ ಬೈ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸಹ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಬಟ್ ಅದರಲ್ಲಿ ಏನು ಮಾಡಬೇಕಂದ್ರೆ ಸೋಡಿಯಂ ಅಂಶ ಎಷ್ಟಿದೆ ಅನ್ನೋದನ್ನು ತಿಳ್ಕೋಬೇಕಾಗಿತ್ತು. 1%ಕ್ಕಿಂತಲೂ ಹೆಚ್ಚಾಗಿ ಸೋಡಿಯಂ ಆಕ್ಸೈಡ್ ಏನಾದ್ರು ಇತ್ತಂದರೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಅಕಸ್ಮಾತ್ ನೀವು ಈ ಪೇಪರ್ ಮಿಲ್ಗಳಲ್ಲಿ ಸಿಮೆಂಟ್ ಮತ್ತು ಪೇಪರ್ ಮಿಲ್ಗಳಲ್ಲಿ ಈ ಸೋಡಿಯಂ ಅಂಶ ಏನಾದರೂ ಇದ್ದಿದ್ರೆ ಅದನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ಅಕಸ್ಮಾತ್ ಈ ಸೋಡಿಯಂ ಜಾಸ್ತಿ ಏನಾದರೂ ಇತ್ತಂದರೆ ನಮ್ಮ ಮಣ್ಣಿನ ರಚನೆ ಅಂದರೆ ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಈ ಸಾಯಿಲ್ ಸ್ಟ್ರಕ್ಚರು ಹಾಳಾಗತ್ತೆ. ಆದ ಕಾರಣ ಆದಷ್ಟು ಈ ಕೃಷಿ ಸುಣ್ಣ ಅಥವಾ ಡೊಲೊಮೈಟನ್ನು ಬಳಸೋದೇ ಒಳ್ಳೆಯದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ಅದರ ನಿರ್ವಹಣೆ ಆಗ್ಬೋದು, ಕಾಫಿ ಬೆಳೆಯಲ್ಲಿ ಮಣ್ಣು ಪರೀಕ್ಷೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಎ ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9480758936. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9480758936. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ಈ ಕಾಫಿ ಬೆಳೆನಲ್ಲಿ ಮಣ್ಣಿನ ಆಮ್ಲೀಯತೆಯ ಸಮಸ್ಯೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಜೊತೆಗೆ ಮಣ್ಣಿನ ಮಾದರಿಗಳನ್ನು ಹೇಗೆಲ್ಲ ತೆಗಿಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ನಿರ್ವಹಣೆ ಈ ಕುರಿತು ಚೆಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಮುಕ್ಕೋಡ್ಲು ಆವಂಡಿ ಗ್ರಾಮತ್ರ ತಂಬುಕುತ್ತಿರ ಶಾಂತಿ ಅಯ್ಯಂಗ 63ನೇ ವಯತ್ಲ ಇಂದು ಮರಣಪಟ್ಟಿತ್ತು. ತಂಬುಕುತ್ತಿರ ಶಾಂತಿ ತಾಮನೆ ಮಂಡೀರ ಅಯ್ಯಂಗಡ ಅಕ್ಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಕ್ ಮುಕ್ಕೋಡ್ಲು ಆವಂಡಿ ಗ್ರಾಮತ್ಲ ನಡಪ. ಪೊದವಾಡ ಗ್ರಾಮತ್ರ ಬಲ್ಲಂಡ ಕುಂಜಪ್ಪ ಅಯ್ಯಂಗಡ ಪೊಣ್ಣು ಬಲ್ಲಂಡ ಸೋಮವ್ವ ಬೇಬಿ ಅಯ್ಯಂಗ ಇಂದು ಮಜ್ಜನ ಮರಣಪಟ್ಟಿತ್ತು. 64 ವಯತ್ತರ ಬಲ್ಲಂಡ ಕೆ ಸೋಮಯ್ಯ ಸೋಮವ್ವ ಬೇಬಿ ತಾಮನೆ ಕಿಕ್ಕೇರಿ ಅಂಡ ಅಯ್ಯಂಗಡ ಅಕ್ಕಿರಿ ಕಾರ್ಯ ನಾಳೆ ಮಜ್ಜನ ತ್ರಮಿದ ಅಯ್ಯಂಡ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರಿ ಸಂಸ್ಕರಣಾ ದಿನನ ಜನವರಿ 1ರಂದು ಆಚರಿಸಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಸಭಾ ಬಡಲಿ ಪೂರ್ವಭಾವಿ ಸಭೆ ನಡೆದು ಈ ಕಾರ್ಬಾರ್ನ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡಿಕೆ ತೀರ್ಮಾನ ಅಂತ ಕಡಲಾತ್. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಪೈಪೋಟಿನ ಏರ್ಪಡಿಸಿ ಪ್ರದರ್ಶನಕ್ಕೆ ಅವಕಾಶ ನೀಡಕುತ್ತ ಸಲಹೆ ನೀಡಿದು. ಪೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನ ತಟ್ಟಳ್ಳಿ ಗಿಡ್ಡಲ್ಲಿ ಕೊಲ್ಲಿಹಾಡಿ ಗೋಣಿಗದ್ದೆ ಜಂಗಲ್ ಹಾಡಿಗಳಲ್ಲಿ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ಇರುವ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತಿತರ ಮೂಲ ಸೌಲಭ್ಯಕ್ಕೆ ಯಾವುದೇ ಅಡ್ಡಿ ಮಾಡದಂಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ಹಂಗೆ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವು ಸಲಹೆ ನೀಡಲು. ಪೊನ್ನಂಪೇಟೆ ಸಾಮರ್ಥ್ಯ ಸೌಧದಲ್ಲಿ ಇಂದು ನಡೆದ ತಾಲೂಕು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅರಣ್ಯ ಹಕ್ಕು ಕಾಯ್ದೆ ಅಡಿ ವೈಯಕ್ತಿಕ ಹಕ್ಕುಗ ಬಾಕಿ ಇರದನ್ನು ಪರಿಗಣಿಸಕ್ಕೂ ಮೂಲ ಆದಿವಾಸಿಗಳಿಗೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ಮತ್ತಿತರ ಮೂಲ ಸೌಲಭ್ಯಗಳ ಕಾಲಮಿತಿಯಲ್ಲಿ ಕೊಡುವಂಗೆ ಸೂಚನೆ ನೀಡಿದೆ. ಕೊಡಗುಗೌಡ ವಿದ್ಯಾಸಂಘ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲ್ಲಿ 29ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆದಿದೆ. ಅಂದೇ ಹೊತ್ತರೆ 10 ಗಂಟೆಯಿಂದ ನಡೆಯುವ ಈ ಕಾರ್ಬಾರ್ಲಿ ಕೊಡಗುಗೌಡ ವಿದ್ಯಾಸಂಘದ ಅಧ್ಯಕ್ಷರಾದ ಅಂಬೇಕಲ್ ನವೀನ್ ಅವು ಅಧ್ಯಕ್ಷತೆಯನ್ನು ವಹಿಸುವೆ. ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಾಜಿಯವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಶಾಖೆ ಖಾಲಿ ಇರುವ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳನ್ನು ತುಂಬಿಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಆಖೀರಿ ದಿನ ಜನವರಿ 16. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಸಂಬಂಧಪಟ್ಟ ಜಾಲತಾಣದ ತಕಣಕ್ಕೆ. ಯೂತ್ ಕ್ಲಬ್ ವತಿಯಿಂದ ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಸಹಯೋಗಲಿ 28ರಂದು ಚೇರಂಬಾಣೆನ ವಿಎಸ್ಎಸ್ಎನ್ ಸಭಾಬಡಲ್ಲಿ ಹೊತ್ತಾರೆ 10:30 ಗಂಟೆಯಿಂದ ರಕ್ತದಾನ ಶಿಬಿರನ ಏರ್ಪಾಡು ಮಾಡಲಾಗುತ್ತದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಪೊನ್ನಂಪೇಟೆ ಮತ್ತು ಹುದಿಕೇರಿ ಸಾಹಿತ್ಯ ಪರಿಷತ್ ಇವರ ಕೂಡುಕೂಟಲ್ಲಿ ಕೈಬಿಲೀರ ಪಾರ್ವತಿ ಬೋಪಯ್ಯ ದತ್ತಿ ಕಾರ್ಬರ್ನ ವಿರುನಣಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 30ರ ಹೊತ್ತರೆ 10:30 ಗಂಟೆಗೆ ನಡೆದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿರಾಜಪೇಟೆ ವತಿಯಿಂದ ಬಿಳುಗುಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಬಾರ್ ನಡೆದು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಶಿಕ್ಷಕ ಹೆಚ್ಡಿ ಲೋಕೇಶವು, ಹದಿಹರಿದ ಮಕ್ಕ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದು ಜಾಸ್ತಿ ಮೊಬೈಲ್ ಬಳಸುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ. ಗುಟ್ಕಾ ಕಳ್ಳು ಅಮೂಲು ಪದಾರ್ಥಗಳನ್ನು ತಿನ್ನುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆದೆ. ಆದ್ದರಿಂದ ವಿದ್ಯಾರ್ಥಿಗ ದುಶ್ಚಟಗಳಿಗೆ ಬಲಿಯಾಗದೆ ಅವರ ಅಮೂಲ್ಯ ಸಮಯನ ಓದಿಕೆ ಮೀಸಲಿಡಕುತ್ತ ಹೇಳ್ದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವನಿಧಿಗೆ ಯಾವುದೇ ಪದವಿ, ಡಿಪ್ಲೊಮಾ, ಸ್ನಾತಕೋತ್ತರ ಪದವಿ ಪಾಸಾಗಿ ಕೆಲಸ ಇಲ್ಲದೇ ಇರವು ಈ ಯೋಜನೆಗೆ ಸೇವಾ ಸಿಂಧ್ ಪೋರ್ಟಲ್ಲಿ ಅರ್ಜಿನ ಹಕ್ಕು ತಿಳಿ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿಯವರು ತಿಳಿಸಲು. ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬೇರೆ ಬೇರೆ ಮಾಶಾಸನಗಳ ಫಲಾನುಭವಿಗಳ ಕುಂದುಕೊರೆ ದಿನ ಪಿಂಚಣಿ ದಿನ 30ರ ಹೊತ್ತಾರೆ 11 ಗಂಟೆಗೆ ಭಾಗಮಂಡಲ ಹೋಬಳಿ ಕರಿಕೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಡಲಿ ನಡೆದಿದೆ. ಆಸಕ್ತಿರುವ ಇದರ ಉಪಯೋಗ ಪಡ್ಕೊಂಡುವಂಗೆ ತಹಶೀಲ್ದಾರವು ಪ್ರಕಟಣೆ ತಿಳಿಸಲು. ಓವರ್ಲ್ಯಾಂಡರ್ ಅಸೋಸಿಯೇಷನ್ ವತಿಯಿಂದ 29ರ ಹೊತ್ತಾರೆ 9 ಗಂಟೆಯಿಂದ ಶುಂಟಿಕೊಪ್ಪದ ಖಾನ್ ಗ್ರಾಮದಲ್ಲಿ ಆರೋಗ್ಯ ಪುಕ್ಕಟ ಶಿಬಿರನ ಆಯೋಜನೆ ಮಾಡಲಾಗುತ್ತು. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಗೆ ವೈದ್ಯರು ಭಾಗವಹಿಸಿ ರೋಗಿಗಳ ತಪಾಸಣೆ ನಡೆಸುವೆ. ಅಗತ್ಯ ಇದ್ದವಕ್ಕೆ ಚಿಕಿತ್ಸೆ ನೀಡುವೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಸುವ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಗೆ ಪೂರ್ವಭಾವಿ ಮರುಪರೀಕ್ಷೆ 29ರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲರ ಕಾಲೇಜು, ಎಫ್ಎಂಕೆಎಂಸಿ ಕಾಲೇಜಿನಲ್ಲಿ ಪರೀಕ್ಷೆ ನಡೆದಿದೆ. ಆ ನಿಟ್ಟಲ್ಲಿ ಯಾವುದೇ ಅವ್ಯವಹಾರಗಳು ಇಲ್ಲದಂಗೆ ಸುಗಮವಾಗಿ ನಡೆಸುವ ನಿಟ್ಟಲ್ಲಿ 200 ಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧಿತ ಪ್ರದೇಶ ತಿಳಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯಾದ ಅನಂತ್ ಪ್ರಕಾಶ್ ಮೀನಾ ಅವು ಆದೇಶನ ಹೊರಡಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜುಂಪೆ ಕೇಳಿದ್ರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಅಂದು

ಪಾಲಿಬೆಟ್ಟ ಟಾಟಾ ಕಾಫಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಪೆಮ್ಮಂಡಯ್ಯ ಮಂದಣ್ಣ ಮುಖ್ಯ ಬಿಂದುವಾಯಿತು ಕೂಡಿಯಾಡುವ ಮಧ್ಯಾಹ್ನ ದಂಡರೆ ಗಂಟೆಗೆ ಕೊಡೋ ಪದ್ಧತಿ ಉಡುಪಲು ಮ್ಯಾನ್ಸ್ ಕಾಂಪೌಂಡ್ರ ಕೋಲ್ ಮಂದಕ್ಕೆ ಮೆರವಣಿಗೆ ಪೋಯಿತು ಕೋಲಾಟು ಬುಳಕಟ್ಟು ಉಮ್ಮತಟ್ಟು ಪ್ರದರ್ಶನ ನಡಪ ಅಂದುಪಲಕ 9 ಗಂಟೆಗೆ ಸಮಾಜತ್ರ ಪಳಿಯ ಬೈಲಾತ್ನ ತಿದ್ದುಪಡಿ ಮಾಡಿತ್ತು ಪುದಿಯ ಬೈಲಾ ತಯಾರು ಮಾಡುವ ನಿಟ್ಟಲು ಸಮಾಜತ್ರ ವಿಶೇಷ ಮಹಾಸಭೆ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಎಂಡ ಕೊರೋಕಾರಿಕೆಲ್ ನಡಪ ಅಂದು ಸಮಾಜತ್ರ ಪ್ರಕಟಣೆ ಅರಿಚಿಟ್ಟಿತು. ಮಡಿಕೇರಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹುದಕೇರಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಇಂಗಡ ಕೂಟ ಆದ ನೆಲೆ ಕೈಬುಲಿರ ಪಾರ್ವತಿ ಬೋಪಯ್ಯ ದತ್ತಿ ಕಾರ್ಬಾರ್ ಬಿರ್ನಾಣಿ ಸರ್ಕಾರಿ ಪ್ರಾಥಮಿಕ ಸ್ಕೂಲ್ ಡಿಸೆಂಬರ್ 30 ತಿಂಗಳ ಚಪ್ಪಲಕ 10 ಗಂಟೆಗೆ ನಡಪ. ಕಾರ್ಬಾರ್ ಅಧ್ಯಕ್ಷತೆಯನ್ನು ಹುದಕೇರಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಾನಂಗಡ ಅರುಣ್ ವಹಿಸುವ. ಉದ್ಘಾಟನೆಯನ್ನು ಬಿರ್ನಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮ್ಮತೀರ ರಾಜೇಶ್ ಅವು ಮಾಡುವ. ಪ್ರಾಸ್ತಾವಿಕ ಭಾಷಣತ್ತು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ತಕ್ಕಪರಿಯುವ. ದತ್ತಿಧಾನ್ಯಡ ಆಶ್ರಯತರ ಪೋಲೆ ದಂಡಾರ್ಥ 23-24 ಸಾಲರ ಕೊಡಗು ಜಿಲ್ಲೆಯ 10 ಕ್ಲಾಸ್ ಕನ್ನಡ ಮಾಧ್ಯಮದ ಜಿಲ್ಲೆಗೆ ಆದ್ಯತೆ ಸ್ಥಾನ ಪಡೆದ ಮಾದಾಪುರತರ ಶ್ರೀಮತಿ ಚನ್ನಮ್ಮ ಹೈಸ್ಕೂಲ್ರ ವಿದ್ಯಾರ್ಥಿನಿ ಕುಮಾರಿ ಅದವಿಯಾತ್ ಇಂಗಕ್ಕೆ ತಕ್ಕಾರ ಮಾಡುವ. ದತ್ತಿ ಉಪನ್ಯಾಸ ಕಾರ್ಬರ್ನ ಶ್ರೀಮಂಗಲ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷಗಳನ್ನು ಶ್ರೀಮತಿ ಉಳುವಂಗಡ ಕಾವೇರಿ ಉದಯ ಅವು ಮಾಡುವ ಎಂದು ಪ್ರಕಟಣೆ ಅರಿಚಿಟ್ಟಿತು. ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಐಂಡ ಸಂಸ್ಮರಣ ನಾಳಿನ ಜನವರಿ 1 ಕೈಪಣ್ಣ ಮಾರಿ